ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಕಾರ್ಯಚಟುವಟಿಕೆಗಳ ಕುರಿತು ಕಾರ್ಯನಿರ್ವಹಣಾಧಿಕಾರಿ ಹೊಸದುರ್ಗ ತಾಲೂಕು ಶ್ರೀರಾಮ್ಪುರದ ಬಿಜಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ಹೋಬಳಿಯ ಈ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಬಿಜಿ ಗಿರೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾವೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ ಸರ್. ಗಿರೀಶ್ ಅವರೇ, ಹೇಳಿ, ಈ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೀವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀರಾ, ನಿಮ್ಮ ಒಂದು ಇಲ್ಲಿ ಸೇವೆ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ಸರ್, ಇವತ್ತು ರೈತ ಉತ್ಪಾದಕರ ಕಂಪನಿಗಳಿಗೆ ಸರ್ಕಾರ ಸಾಕಷ್ಟು ಒತ್ತನ್ನು ನೀಡ್ತಾ ಇದೆ. ಅಂದ್ರೆ ಕಾರಣ ಏನಪ್ಪಾ ಅಂದ್ರೆ, ರೈತರು ಆರ್ಥಿಕವಾಗಿ ಒಂದು ಕಂಪನಿಯನ್ನ ಕಟ್ಕೊಳ್ಳೋದ್ರ ಮೂಲಕ ಅವರ ಆರ್ಥಿಕ ಭದ್ರತೆಯನ್ನ ಕಾಣಬೇಕು. ಅದ್ರ ಜೊತೆಗೆ ಅವರು ಒಂದು ಬೆಳೆದಂತ ಬೆಳೆಗೆ ಮೌಲ್ಯವರ್ಧನೆ ಮಾಡಿ ಆ ಕಂಪನಿ ಹೆಸರಲ್ಲಿ ತನ್ನದೇ ಆದಂತ ಒಂದು ಬ್ರ್ಯಾಂಡ್ ಅನ್ನ ಮಾಡಿ ಆ ರೈತ ಹೆಚ್ಚಿನ ಆರ್ಥಿಕವಾಗಿ ಮುಂದುವರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಸರ್ಕಾರ ಇವತ್ತು ಸಾಕಷ್ಟು ರೈತ ಉತ್ಪಾದಕರ ಕಂಪನಿಗಳನ್ನ ಮಾಡೋದಕ್ಕೆ ಹೊರಟಿದೆ. ಅದರಲ್ಲಿ ನಮ್ಮ ಒಂದು ಹೊಸದುರ್ಗ ತಾಲೂಕು ಶ್ರೀರಾಮ್ಪುರ ಹೋಬಳಿನಲ್ಲಿ ಸಿರಿಧಾನ್ಯಗಳು ಹೆಚ್ಚು ಬೆಳೀತಕ್ಕಂಥ ಪ್ರದೇಶ. ಇಡೀ ಕರ್ನಾಟಕದಲ್ಲಿ ಹೊಸದುರ್ಗ ತಾಲೂಕು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಪ್ರದೇಶದಲ್ಲಿ ಸಿರಿಧಾನ್ಯವನ್ನು ಬೆಳೀತಿದ್ದೀವಿ. ಇವತ್ತು ಸಿರಿಧಾನ್ಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇದೆ. ಅಂದರೆ ಸಿರಿಧಾನ್ಯ ಖನಿಜಾಂಶಗಳ ಕಣಜ ಆಗಿರತಕ್ಕಂಥದ್ದು. ಸಿರಿಧಾನ್ಯದಲ್ಲಿ ಕಾರ್ಬೋಹೈಡ್ರೇಟ್ ಇರ್ಬೋದು, ನಾರಿನಾಂಶ ಇರ್ಬೋದು, ಎಲ್ಲ ಪ್ರೋಟೀನ್ಗಳ ಆಹಾರ ಇರೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳ ಹಿಂದಿನ ಕಾಲದಿಂದಲೂ ಮನುಷ್ಯ ಇವತ್ತು ಸಿರಿಧಾನ್ಯಗಳನ್ನು ಬೆಳೀತಿದ್ದ ಮತ್ತು ಬಳಸ್ತಿದ್ದ. ಇವತ್ತು ನಾವು ಅದನ್ನು ಒಂದು ಜಾಗತಿಕವಾಗಿ ಮುಂದುವರೆದಂತೆಲ್ಲ ನಾವು ಸಿರಿಧಾನ್ಯಗಳನ್ನ ಬಳಕೆಯನ್ನು ಕಡಿಮೆ ಮಾಡಿದ್ದು. ಇವತ್ತು ಅದಕ್ಕಾಗಿ ನಮ್ಮ ಮನುಷ್ಯನ ಆರೋಗ್ಯ ಹದಗೆಡ್ತಾ ಇರತಕ್ಕಂಥದ್ದು. ಹಂಗಾಗಿ ಇವತ್ತು ವಿಜ್ಞಾನಿಗಳಾಗಿರ್ಬೋದು, ಸಿರಿಧಾನ್ಯ ತಜ್ಞರಾಗಿರ್ಬೋದು, ಸಿರಿಧಾನ್ಯಗಳ ಒಂದು ಆಹಾರ ಸಂಶೋಧನೆಯಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಸಿರಿಧಾನ್ಯಗಳ ಬಳಕೆ ಹೆಚ್ಚು ಒಂದು ಒತ್ತು ಕೊಡಬೇಕು ಅಂತೇಳಿ ಇವತ್ತು ಸರ್ಕಾರ ನಬಾರ್ಡ್ ಮೂಲಕ ಶ್ರೀರಾಮ್ಪುರದಲ್ಲಿ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಬಾರ್ಡ್ ಅವಕಾಶ ಮಾಡಿಕೊಟ್ಟಿದೆ. ನಮ್ಮದು ಜುಲೈ 2021 20ನೇ ತಾರೀಕಿನ ದಿವಸ ನಮ್ಮದು ಅಧಿಕೃತವಾಗಿ ನಮ್ಮ ಕಂಪ್ನಿ ಸಿರಿಧಾನ್ಯವನ್ನು ಫೋಕಸ್ ಕ್ರಾಪ್ ಆಗಿ ನಾವು ಇಟ್ಟುಕೊಂಡು ಈ ಒಂದು ಕಂಪ್ನಿಯನ್ನು ಕಟ್ಟಿದ್ದೀವಿ ಸರ್. ಈಗ ಅಂದ್ರೆ ಎಷ್ಟು ಜನ ಸದಸ್ಯರಿದ್ದಾರೆ ಈ ಒಂದು ಕಂಪನಿಯಲ್ಲಿ? ಸದಸ್ಯರು ಆಗಬೇಕು ಅಂತಂದ್ರೆ ರೈತರಲ್ಲಿ ಏನೇನು ಅರ್ಹತೆ ಇರಬೇಕು, ಏನೇನು ದಾಖಲೆಗಳನ್ನು ಕೊಡಬೇಕಾಗುತ್ತೆ? ಸರ್, ತುಂಬಾ ಒಳ್ಳೆ ಪ್ರಶ್ನೆ. ಈ ಒಂದು ಕಂಪನಿ ಆಕ್ಟಲ್ಲಿ ಈ ಒಂದು ಕಂಪನಿಯನ್ನು ಕಟ್ಟೋದ್ರಿಂದ ಮೊದಲನೇದಾಗಿ 10 ಡೈರೆಕ್ಟರ್ಗಳನ್ನ ನಾವು ಆಯ್ಕೆ ಮಾಡ್ಕೊಂತೀವಿ. ಡಿಜಿಟಲ್ ಸಿಗ್ನೇಚರ್ ಪ್ರಕಾರ ಅವರು 10 ಈ ಒಂದು ಕಂಪ್ನಿಗೆ ನಿರ್ದೇಶಕರಾಗಿ ಆಯ್ಕೆ ಮಾಡಿ ಅದಕ್ಕೊಂದು ಆಫೀಸನ್ನು ಮಾಡಿ ಆ ಕಂಪ್ನಿಗೆ ಅಧಿಕೃತವಾಗಿ ನಾವು ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದಮೇಲೆ 10 ಡೈರೆಕ್ಟರ್ ಇರ್ತಾರೆ. ಆ ಡೈರೆಕ್ಟರ್ ಸಮೇತ ಈ ಕಂಪ್ನಿಗೆ 1956 ಆಕ್ಟ್ ಪ್ರಕಾರ ಈ ಕಂಪ್ನಿ ರಿಜಿಸ್ಟರ್ ಆಗುತ್ತೆ. ಇವರು ಡೈರೆಕ್ಟರ್ ಆಗಿರ್ತಾರೆ. ಇನ್ನು ಉಳಿದಂತೆ ಈ ಕಂಪ್ನಿಗೆ ನಾವು ಸದಸ್ಯರಾಗಿ ಸಿರಿಧಾನ್ಯ ಬೆಳೀತಾಗ ಯಾರ್ಯಾರು ಬೆಳೀತಾರೆ ರೈತರು ಅವ್ರನ್ನೆಲ್ಲರನ್ನೂ ಸಹ ಸದಸ್ಯರಾಗಿ 1,000 ಶೇರ್ ಕಟ್ಸ್ಕೊಂಡು ಈಗಾಗಲೇ 1,000 ರೈತರನ್ನ ನಾವು ಷೇರ್ದಾರನಾಗಿ ಮಾಡ್ಕೊಂಡಿದ್ದೀವಿ. ಈ ಕಂಪ್ನಿಗೆ ಷೇರ್ದಾರ್ ಆಗಿರೋದ್ರಿಂದ ಎಲ್ಲಾ ರೈತರು ಸಹ ಏನ್ ಶೇರ್ ಆಗಿದ್ರೆ ಅವರೆಲ್ಲರೂ ಸಹ ಈ ಕಂಪ್ನಿಯ ಒಡೆತನದ ಮಾಲೀಕರಾಗಿರ್ತಾರೆ ಸರ್. ಇದನ್ನು ಅಂದ್ರೆ ಈ ಕಂಪನಿಯ ಸದಸ್ಯರು ಆಗ್ಬೇಕು ಅಂತಂದ್ರೆ ನಮ್ಮ ಕೃಷಿಕರು ಅಂದ್ರೆ ಸಿರಿಧಾನ್ಯಗಳನ್ನ ಏನಾದ್ರು ಬೆಳಿಬೇಕಾಗುತ್ತೆ? ರೈತರಿಗೆ ಎಲ್ಲರಿಗೂ ಆದ್ಯತೆ ಕೊಡ್ತೀವಿ. ಹೆಚ್ಚಿನದಾಗಿ ಸಿರಿಧಾನ್ಯಕ್ಕೆ ಒಂದು ಮೌಲ್ಯವರ್ಧನೆ ಮಾಡಬೇಕು. ಸಿರಿಧಾನ್ಯವನ್ನ ಹೆಚ್ಚಿನ ಬೆಳೆಸಿ ಅವರಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಮೌಲ್ಯವನ್ನ ಒದಗಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಸಿರಿಧಾನ್ಯ ಬೆಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿವಿ. ಅದ್ರ ಜೊತೆಗೆ ಇನ್ನು ಉಳಿದಂತೆ ಮುಂಗಾರಲ್ಲಿ ಹೆಸರುಕಾಳು, ದ್ವಿದಳ ಧಾನ್ಯಗಳು ಸಂಬಂಧಪಟ್ಟಂಗೆ ತೊಗರಿ ಕಾಳು, ಆಮೇಲೆ ತೋಟಗಾರಿಕೆ ಎಲ್ಲವೂ ಸಹ ಬೆಳೀತಿದ್ದಾರೆ. ಅದ್ರ ಜೊತೆಗೆ ಸಿರಿಧಾನ್ಯನೂ ಸಹ ಬೆಳೀತಾ ಇದ್ದಾರೆ. ಇವತ್ತು ಸಿರಿಧಾನ್ಯದಲ್ಲಿ ಏನ ರೈತ ಮಾಡ್ತಾನೆ, ಏಕ್ ಟೈಮ್ ಬೆಳೆದಿದ್ದನ್ನ ಮಾರುಕಟ್ಟೆಗೆ ತರ್ತಾನೆ, ಅದನ್ನ ರಾ ಮೆಟೀರಿಯಲ್ ಆಗಿರುತ್ತೆ. ಅವರು ಮಾರುಕಟ್ಟೆನಲ್ಲಿ ಮಧ್ಯವರ್ತಿಗಳು ದಲ್ಲಾಳಿಗಳು ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತಾರೆ. ಅವರು ಕೇಳಿದ ರೇಟ್ಗೆ ರೈತ ಕೊಡ್ತಾನೆ. ಅದು ಇವರು ಶ್ರಮ ಏನಿರುತ್ತೆ, ಬಹಳ ಶ್ರಮಕ್ಕೆ ಬೆಲೆನೇ ಇರಲ್ಲ. ಕ್ವಿಂಟಾಲು ಬೆಳೆಯೋದಕ್ಕೆ ಕನಿಷ್ಠ ಅಂದ್ರೆ 4,000-5,000 ರೂಪಾಯಿ ಖರ್ಚು ಬರುತ್ತೆ. ಅದನ್ನ ನಾವು ಮಾರ್ಕೆಟ್ಗೆ ಹೋದಾಗ ಕೇವಲ 3,500-4,000 ಹಿಂಗೆ ಕೇಳ್ತಾರೆ. ಅದಕ್ಕೆ ಕೇಳಿದಾಗ ರೈತರಿಗೆ ಬೆಲೆ ಇರಲ್ಲ. ಅದನ್ನ ನಾವೇ ಮಾಡ್ತೀವಿ, ಕಂಪ್ನಿ ರೈತರು ಯಾರ್ಯಾರು ಬೆಳೀತಾರೆ ರೈತರು, ನಾವೇ ಕಂಪ್ನಿಯಿಂದ ಶೇರ್ದಾರ್ತಾವ ನಾವೇ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ನೆಕ್ಸ್ಟ್ ಯಾವುದೇ ಒಂದು ಕಂಪ್ನಿ ಸಿರಿಧಾನ್ಯ ಬೇಕು ಅಂದರೆ ನಾವು ಫಿಕ್ಸ್ ಮಾಡ್ತೀವಿ. ಮೊದಲು ಮಧ್ಯವರ್ತಿಗಳು ಫಿಕ್ಸ್ ಮಾಡೋದು, ಈಗ ಹಂಗಲ್ಲ. ಕಂಪ್ನಿಗೆ ಎಲ್ಲರ್ತಲೂ ನಾವು ಒಂದು ಗೋಡನ್ ಮಾಡಿ ಸ್ಟಾಕ್ ಮಾಡಿ ಮಾರುಕಟ್ಟೆನಲ್ಲಿ 4,000 ರೂಪಾಯಿ ಐತೆ ಅಂದ್ರೆ ಇನ್ನೂ 100 ರೂಪಾಯಿ ಜಾಸ್ತಿ ಕೊಟ್ಟು ಕ್ವಿಂಟಾಲ್ಗೆ 4,100-4,200 ಹೆಚ್ಚಿಗೆ ಕೊಟ್ಟು ನಾವು ಖರೀದಿ ಮಾಡ್ತೀವಿ. ಎಲ್ಲ ರೈತರಿಂದ ಒಂದು 50 ಟನ್ ನಾವು ಖರೀದಿ ಮಾಡಿ ನಾವು ಯಾವ್ದಾದ್ರು ಬೇಕಾದಂಥ ಕಂಪ್ನಿಗಳಿಗೆ ಟೈಅಪ್ ಮಾಡ್ಕೊಂಡು ನಾವು ಫಿಕ್ಸ್ ಮಾಡಿದಂಥ ರೇಟಿಗೆ ಅವ್ರು ತಗೋಬೇಕಾಗತ್ತೆ. ಅವಾಗ ರೈತ ತಾನು ಬೆಳೆದಂಥ ಬೆಳೆಗೆ ಫಿಕ್ಸ್ ಮಾಡ್ತಕ್ಕಂಥ ಒಂದು ಇದನ್ನು ಕಲ್ತ್ಕಂದಂಗಾಗತ್ತೆ. ಮೊದಲೇನಾಗೋದು, ಮಧ್ಯವರ್ತಿಗಳು ಅವ್ರು ಕೇಳಿದಷ್ಟೇ ಕೊಡೋರು. ನಾವು ಕಂಪ್ನಿ ಮೂಲಕ ನಾವೇ ರೇಟ್ ಫಿಕ್ಸ್ ಮಾಡ್ತೀವಿ. ನಾವು ರೇಟ್ ಫಿಕ್ಸ್ ಮಾಡಿದ ಬೆಲೆಗೆ ಬೇರೆ ಕಂಪ್ನಿಗಳು ತಗೊಂತಾರೆ. ಹಂಗಾಗಿ ರೈತಿಗೆ ನಾವು ಬೆಳೆಯೋದಕ್ಕೆ ಧೈರ್ಯ ಬರುತ್ತೆ ಸಿರಿಧಾನ್ಯಗಳನ್ನ. ಅದ್ರ ಜೊತೆಗೆ ಇವತ್ತು ಸರ್ಕಾರ ಏನ್ ಮಾಡ್ತೈತೆ, ರೈತ ಉತ್ಪಾದಕ ಕಂಪನಿಗೆ ಮೌಲ್ಯವರ್ಧನೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಕೊಡ್ತೈತೆ 90% ಸಬ್ಸಿಡಿನಲ್ಲಿ. ನಾವು ಈಗಾಗಲೇ ಒಂದು ಸಿರಿಧಾನ್ಯದ ಯೂನಿಟ್ ಅನ್ನು ಹಾಕಿದೀವಿ 10 ಲಕ್ಷ ವೆಚ್ಚದಲ್ಲಿ. 10 ಲಕ್ಷ ವೆಚ್ಚದಲ್ಲಿ ಸೆಲ್ಕೋ ಫೌಂಡೇಶನ್ ಅಂತ ಒಂದು ಕಂಪ್ನಿ ನಮ್ಮ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಗೆ 4:6 ಅಂದ್ರೆ 4 ಲಕ್ಷ ನಾವು ಕಂಪ್ನಿ ಹಾಕಿದ್ದೆ, 6 ಲಕ್ಷ ಅವ್ರು ಕೊಟ್ಟಿದ್ದಾರೆ. ಸೋಲಾರ್ ಅಲ್ಲೇ ಓಡ್ತಕ್ಕಂಥದ್ದು, ಕರೆಕ್ಟ್ ಏನಿಲ್ಲ. ಈಗ ಒಟ್ಟು ಇನ್ಸ್ಟಾಲ್ ಆಗಿತ್ತು. ನಾವು ಸಿರಿಧಾನ್ಯ ರೈತರಿಂದ ಖರೀದಿ ಮಾಡಿ ಮೌಲ್ಯವರ್ಧನೆ ಮಾಡ್ತೀವಿ. ಏನು ಅಕ್ಕಿ ಮಾಡೋದು, ಆಮೇಲೆ ಸಿರಿಧಾನ್ಯದ ಹಿಟ್ಟು ಮಾಡೋದು, ಹಿಂಗೆ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆಯನ್ನು ಒದಗಿಸ್ತಿದ್ವಿ. ಈ ಬಂದಂಥ ಲಾಭ ಕಂಪ್ನಿ ವಹಿವಾಟು ಮಾಡಿರೋ ಆ ಬಂದಂಥ ಲಾಭ ಯಾರಿಗೆ ಬರುತ್ತಪ್ಪ ಅಂದರೆ ಏನು 1,000 ಜನ ಏನು ಶೇರ್ ಹಾಕಿರ್ತಾರೋ ಎಲ್ಲರಿಗೂ ಸಹ ಕಂಪ್ನಿ ಲಾಭ ಬರುತ್ತೆ. ಹಂಗಾಗಿ ರೈತ ಒಂದು ಉದ್ಯಮೆದಾರನಾಗಿ ಹೊರಹೊಮ್ಮೋದಕ್ಕೆ ರೈತ ಉತ್ಪಾದಕ ಕಂಪ್ನಿಗಳು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಈಗ ನೀವು ಹೇಳಿದ್ರ ಹೊಸದುರ್ಗ ತಾಲೂಕಿನಲ್ಲಿ ಸಾಕಷ್ಟು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ ನಮ್ಮ ಕೃಷಿಕರು ಅಂತ ಹೇಳಿದ್ರ, ಈಗ ಹೊಸದುರ್ಗ ತಾಲೂಕಿನಲ್ಲಿ ಯಾವ ಯಾವ ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಸರ್? ನಮ್ಮಲ್ಲಿ ಈಗ ಸಿರಿಧಾನ್ಯಗಳು ಅಂದ್ರೆ ಸಾವೆ, ನವಣೆ, ಊದಲು, ಕೊರಲೆ, ಬರಗು, ಆರ್ಕ, ಇವನ್ನೆಲ್ಲವನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಆದರೆ ನಮ್ಮಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಯಥೇಚ್ಛವಾಗಿ ಲಿಟ್ಲ್ ಮಿಲೆಟ್ ಅಂತ ಕರಿತೀವಿ ಸಾವೆಯನ್ನು 11,000 ಹೆಕ್ಟೇರ್ ಪ್ರದೇಶಕ್ಕಿಂತಲೂ ಹೆಚ್ಚಿನ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ವಿ. ಅದ್ರ ಜೊತೆಗೆ ನವಣೆನೂ ಸಹ ಒಂದು 3,000 ಹೆಕ್ಟೇರ್ ನವಣೆ ಬೆಳೀತಿದ್ವಿ. ಆಮೇಲೆ ಕೃಷಿ ಇಲಾಖೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಒಂದು ಯೋಜನೆ ಐತೆ. ಆ ಯೋಜನೆಯಲ್ಲಿ ಸಿರಿಧಾನ್ಯಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರೋತ್ಸಾಹ ಇರೋದ್ರಿಂದ ಊದಲು, ಕೊರಲೆ ಇವನ್ನು ಸಹ ನಾವು ಪ್ರೋತ್ಸಾಹ ಮಾಡಿ ರೈತರಿಗೆ ಬೀಜಗಳನ್ನು ಕೊಟ್ಟು ಅವರಿಂದ ಖರೀದಿನೂ ಸಹ ನಾವು ಮಾಡ್ತಿದ್ದೀವಿ. ಆ ಇವತ್ತು ಸಾವೆ ನವಣೆ ಗೊತ್ತು ಎಷ್ಟೋ ಜನಕ್ಕೆ, ಊದಲು, ಕೊರಲೆ, ಬರಗು ಇವೆಲ್ಲ ಗೊತ್ತೇ ಇರಲಿಲ್ಲ. ನಾವು ಬೇರೆ ಕಡೆಯಿಂದ ಬೀಜ ತಂದು ರೈತರಿಗೆ ಕೊಟ್ಟು ಅವರಿಂದ ನಾವು ಖರೀದಿ ಮಾಡಿ ನಾವು ಮಾರ್ಕೆಟ್ಗೆ ಒದಗಿಸ್ತಾ ಇದ್ದೀವಿ. ಈಗ ನೀವು ಹೇಳಿದ್ರೆ ಸಾಕಷ್ಟು ಇಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ, ಅಂದ್ರೆ ಅವರಿಗೆ ಒಳ್ಳೆಯ ಒಂದು ಆದಾಯ ಬರಬೇಕು, ಅದರಲ್ಲಿ ಹೆಚ್ಚಿನ ಲಾಭ ತರಬೇಕು ಅಂತಂದ್ರೆ ನಮ್ಮ ರೈತ ಉತ್ಪಾದಕರ ಕಂಪನಿಯಲ್ಲಿ ಮಾರಾಟ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರ. ಅಂದ್ರೆ ಬೇರೆ ಕಡೆ ಈಗ ರೇಟ್ ಸಿಗೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ರೇಟ್ ಕೊಡುತ್ತೆ ಒಂದು ಅಂತ ಹೇಳಿದ್ರ. ಇನ್ನೊಂದು ಅಂದ್ರೆ ಈ ಒಂದು ಸಿರಿಧಾನ್ಯಗಳಿಂದ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಲು ಅವಕಾಶ ಇದೆ, ಅದರ ಬಗ್ಗೆನೂ ಸಹ ಸಾಕಷ್ಟು ನಿಮ್ಮ ಒಂದು ಕಂಪನಿಯಲ್ಲಿ ಮಾಹಿತಿ ಇದೆ. ಅಂದ್ರೆ ಈ ರೀತಿ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾರಾಟ ಮಾಡಬೇಕು ಅಂತಂದ್ರೆ ನಮ್ಮ ಕೃಷಿಕರು ಈಗ ತರಬೇತಿ ಬೇಕಾಗುತ್ತೆ. ನಿಮ್ಮ ಒಂದು ಕಂಪನಿಯಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ತರಬೇತಿ ಕೊಡ್ತಾ ಇದ್ದೀರಾ? ಈಗ ನಾನು ಸಿರಿಧಾನ್ಯ ಬೆಳೆದ್ನೆ, ಅದರಲ್ಲಿ ಒಂದು ಮೌಲ್ಯವರ್ಧಿತ ಉತ್ಪನ್ನ ಮಾಡಿ ಮಾರಾಟ ಮಾಡಬೇಕು ಅನ್ನುವಂತ ರೈತರಿಗೆ. ಸರ್, ಒಳ್ಳೆ ಪ್ರಶ್ನೆ. ಇವತ್ತು ರೈತರಿಗೆ ನಾವು ಏಕ್ ಟಮ್ಮು ಕಂಪ್ನಿ ಅನ್ನೋದು ಮಾಡಲಿಲ್ಲ, ಒಂದು ನಬಾರ್ಡ್ ಒಂದು ಸಂಸ್ಥೆ ಮೂಲಕ ಈ ಕಂಪ್ನಿಯನ್ನು ಕಟ್ಟಿರೋದ್ರಿಂದ ಅವರು 5 ವರ್ಷ ಒಂದು ಎನ್ ಜಿ ಒ ಮೂಲಕ ನಮ್ಮ ಉಸ್ತುವಾರಿಯನ್ನು ಮಾಡ್ತಾರೆ. ಆ ಕಂಪ್ನಿಯನ್ನು ರಿಜಿಸ್ಟ್ರೇಷನ್ ಮಾಡಿಸೋದು ಹೆಂಗೆ, ಮಾರುಕಟ್ಟೆಯನ್ನು ಒದಗಿಸೋದು ಹೆಂಗೆ, ಆಮೇಲೆ ಸರ್ಕಾರಿ ಸ್ಕೀಮ್ಗಳು ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಯಾವ್ಯಾವ ಸರ್ಕಾರಿ ಸ್ಕೀಮ್ಗಳಿದ್ದಾವೆ, ಆ ಸರ್ಕಾರಿ ಸ್ಕೀಮ್ಗಳನ್ನು ಬಳಕೊಂಡು ಯಾವ್ಯಾವ ಒಂದು ಯೂನಿಟ್ಗಳನ್ನು ನಾವು ಸ್ಥಾಪನೆ ಮಾಡ್ಬೋದು, ಆಮೇಲೆ ಆಡಿಟ್ ಮಾಡಿಸ್ತಕ್ಕಂಥದ್ದು, ಆ ಫೈಲ್ಗಳೆಲ್ಲ ಮೇಂಟೈನ್ ಮಾಡ್ತಕ್ಕಂಥದ್ದು ಒಂದು ಕಂಪ್ನಿಯಿಂದ ಮೇಲೆ ಅದನ್ನು ಯಾವ ರೀತಿ ಮುನ್ನಡೆಸಬೇಕು ಅಂತೇಳಿ 3-5 ವರ್ಷದ ತನಕ ನಮಗೆ ಉಸ್ತುವಾರಿ ತರಬೇತಿಯನ್ನು ಕೊಡ್ತಾರೆ. ಈಗಾಗಲೇ ನಾವು 2 ವರ್ಷ ನಾವು ಮುಂದುವರಿಸಿದ್ದೀವಿ, 2 ವರ್ಷ ಕಂಪ್ಲೀಟ್ ಆಯಿತು. ನಾವು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರಿಗೂ ಸಹ ಕಂಪ್ನಿ ಬಗ್ಗೆ ನಾವು ತರಬೇತಿಯನ್ನ ಕೊಟ್ಟಿದ್ವಿ. ಕಂಪ್ನಿಯನ್ನ ನಡೆಸೋದ್ ಹೆಂಗೆ, ನಿರ್ದೇಶಕರ ಸ್ಥಾನ ಏನು, ಅದರಲ್ಲಿ ನಿರ್ದೇಶಕರು ಯಾವ ತರ ಒಂದು ಕಂಪ್ನಿಗೆ ನಡ್ಕೋಬೇಕು ಅಂತಕ್ಕಂಥದ್ದು, ಅವ್ರ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು, ರೈತರಿಗೆ ಮಾರ್ಗದರ್ಶನ ಇಡ್ತಕ್ಕಂಥದ್ದು, ಇದೆಲ್ಲ ತರಬೇತಿಗಳಾಗಿದೆ. ಅದ್ರ ಜೊತೆಗೆ ರೈತರಿಗೂ ಸಹ ಈ ಒಂದು ಕಂಪ್ನಿ ಅಂದ್ರೆ ನಮ್ಮದು ಅಂತಕ್ಕಂಥ ಒಂದು ಮನೋಭಾವನಲ್ಲಿ ಅವ್ರಿಗೂ ಸಹ ಮಾಹಿತಿಯನ್ನ ಕೊಟ್ಟಿದ್ವಿ. ಈಗೇನಾದ್ರೆ ರೈತ ಹೆಚ್ಚಿನದಾಗಿ ಇಲ್ಲಿ ವ್ಯವಹಾರ ನಡೆಸಿದ್ದೆ ಆದ್ರೆ ಕಂಪ್ನಿಗೆ ಏನೇ ಲಾಭ ಬಂದರೂ ಅವನಿಗೂ ಬರುತ್ತೆ ಲಾಭ, ರೈತಿಗೆ, ಅವನು ಉದ್ದಿಮೆದಾರ ಇರ್ತಾನೆ. ಈ ಯಾವ್ದೋ ಒಂದು ಕೃಷಿಗೆ ಸಂಬಂಧಪಟ್ಟಂಗೆ ಒಂದು ಟಾರ್ಪಲಿನ್ ಆಗಿರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಅದ್ರ ಜೊತೆಗೆ ಸಾವಯವ ಗೊಬ್ಬರಗಳಾಗಿರ್ಬೋದು, ಯಾವುದೋ ಒಂದು ಎಲ್ಲೋ ಒಂದು ಕಂಪ್ನಿ ಮೂಲಕ ಮಧ್ಯವರ್ತಿ ತರ್ತಾನೆ ಅಂದರೆ ಅವನು ಲಾಭಾಂಶ ಇಟ್ಟಿರ್ತಾನೆ. ಆ ಲಾಭಾಂಶ ಯಾರಿಗೂ ಹೋಗುತ್ತೆ, ಕೇವಲ ಒಬ್ಬ ವ್ಯಕ್ತಿಗೂ ಹೋಗುತ್ತೆ. ಇಲ್ಲಿ ನಾವು ಲಾಭ ಮುಖ್ಯ ಅಲ್ಲ, ರೈತರಿಗೆ ಸೇವೆ ಮಾಡಿಸ್ತಕ್ಕಂಥ ಮುಖ್ಯ. ಉದಾಹರಣೆ, ರಾಸಾಯನಿಕ ಗೊಬ್ಬರ ಇವತ್ತು ಅದ್ರ ಮೌಲ್ಯ MRP 1,500 ರೂಪಾಯಿ ಐತೆ ಅಂತ ನಾವು ಉದಾಹರಣೆ ಹೇಳೋದಾದರೆ, ಅದು MRP ಕಂಪ್ನಿಯಿಂದ ಒಬ್ಬ ಮಧ್ಯವರ್ತಿ ಬಂದು ಅದು ಜಿಲ್ಲಾ ಮಟ್ಟಕ್ಕೆ ಬಂದು ಹೋಲ್ಸೇಲ್ ವ್ಯಾಪಾರದಾರಿ ಬಂದು ರಿಟೇಲ್ ವ್ಯಾಪಾರದಾರಿ ಬರೋವಧಿಗೆ ಅವ್ನು 30% ಹೆಚ್ಚಿನ ಲಾಭ ಕೊಡಬೇಕಾದ್ರೆ ಇತ್ತು. ಅದ್ರ ಬದಲು ನಾವು ನೇರವಾಗಿ ಆ ಕಂಪ್ನಿ ಎಲ್ಲಿ ಉತ್ಪಾದನೆ ಮಾಡುತ್ತಾ ಕಂಪ್ನಿಯಿಂದ ನಮ್ಮ ಕಂಪ್ನಿಗೆ ನೇರವಾಗಿ ನಾವು ತರಿಸ್ತೀವಿ. ತರಿಸ್ಬಿಟ್ಟು ಕೇವಲ ಕಡಿಮೆ ಸೇವೆ ಒಂದು ಮಾರ್ಗದರ್ಶನದಲ್ಲಿ ಕೇವಲ ಕಡಿಮೆ ಮಾರ್ಜಿನ್ಗೆ ವ್ಯಾಪಾರ ಮಾಡ್ತೀವಿ, ಅವಾಗ ರೈತರಿಗೆ ಹೆಚ್ಚಿನ ಉಳಿತಾಯ ಆಗುತ್ತೆ. ಅದ್ರ ಜೊತೆಗೆ ನಾವು ರೈತರಿಗೆ ಒಂದು ಪಾಣಿ ತಗೊಂಡೋಗುವಂಥದ್ದು, ಆಮೇಲೆ ಸರ್ಕಾರಿ ಸೇವೆಗಳು, ಇವತ್ತು ಸುಮ್ಮನೆ ಪಾಣಿ ಹಿಡ್ಕೊಂಡು ಎಲ್ಲೋ ರೈತ ಓಡಾಡ್ತಾನೆ, ಅದ್ರ ಬದಲು ನಮ್ಮ ಕಂಪ್ನಿ ಕನ್ಸಲ್ಟ್ ಇಲಾಖೆಯನ್ನು ಕಂಡು ಆ ಇಲಾಖೆ ಮೂಲಕ ಅವ್ರಿಗೆ ಅರ್ಜಿ ಹಾಕ್ಸ್ತಕ್ಕಂಥದ್ದು, ಆಮೇಲೆ ಸರ್ಕಾರಿ ಸ್ಕೀಮ್ಗಳಿಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥ ಇಂಥ ಸ್ಕೀಮ್, ಈಗ ಉದಾಹರಣೆಗೆ ರೈತ ಸಿರಿ ಸ್ಕೀಮ್ ಏನು ಹೇಳುತ್ತೆ ಅಂದರೆ, ಕೃಷಿ ಇಲಾಖೆ ಮೂಲಕ ಇದು ಸಿರಿಧಾನ್ಯ ಬೆಳೆದಂಥ ರೈತರಿಗೆ 4,000 5 ಎಕರೆ ತನಕ 24,000 ಅಂದ್ರೆ ಎಲ್ಲರಿಗೂ ಸಹ ರೈತರಿಗೆ ದುಡ್ಡು ಹಾಕ್ತು ಸರ್ಕಾರ ಅವರಿಗೆ ಪ್ರೋತ್ಸಾಹಧನವಾಗಿ. ಅದು ಎಷ್ಟೋ ಜನ ರೈತರಿಗೆ ಗೊತ್ತಿರಲ್ಲ. ನಾವು ಈಗ ಶೇರು ಏನು ನಮ್ಮ ರೈತರಿದ್ದಾರೋ ಅವ್ರಿಗೆಲ್ಲರಿಗೂ ಸಹ ಈ ಯೋಜನೆ ಬಗ್ಗೆ ಮನವರಿಕೆ ಮಾಡಿ ಕ್ರಾಪ್ ಸರ್ವೆ ಮೂಲಕ ಅವ್ರು ಯಾವುದು ಸಿರಿಧಾನ್ಯವನ್ನು ಬೆಳೆದಿರ್ತಾರೆ ಆ ಸಿರಿಧಾನ್ಯವನ್ನು ಫೋಟೋ ಹೊಡೆಸಿ ಕ್ರಾಪ್ ಸರ್ವೆ ಫೋಟೋದ ಮೂಲಕ ಇವತ್ತು ಇಲಾಖೆ DBT ಮೂಲಕ ಎಲ್ಲ ರೈತರಿಗೂ ದುಡ್ಡು ಹಾಕುತ್ತೆ. ಇದೆಲ್ಲ ನಾವು ಸೇವೆಯನ್ನು ಒದಗಿಸ್ತಾ ಇದೀವಿ ರೈತರಿಗೆ, ಮೊದಲು ಗೊತ್ತಿರಲಿಲ್ಲ ಇದೆಲ್ಲ. ಹಂಗಾಗಿ ನಾವು ಆ ರೈತರಲ್ಲಿ FIG ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತೇಳಿ ಪ್ರತಿ ಹಳ್ಳಿನಲ್ಲೂ 20-25 ಜನ ರೈತರನ್ನ ಒಟ್ಟುಗೂಡಿ ಅವರ ಬೇಡಿಕೆ ಏನು, ಅವ್ರೇನು ಬೆಳೆದಿದ್ದಾರೆ, ಆ ಬೆಳೆದಂಥ ಬೆಳೆಗೆ ಯಾವ ಥರ ನಾವು ಮಾರುಕಟ್ಟೆಯನ್ನು ಒದಗಿಸ್ಬೇಕು ಅಂತೇಳಿ ಚರ್ಚೆ ಮಾಡಿ ಅವ್ರತವ ಈ ಎಲ್ಲ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಅವರಿಗೆ ಮಾರ್ಗದರ್ಶನ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಹಂಗಾಗಿ ರೈತರಿಗೆ ಇವತ್ತು ನೇರವಾಗಿ ನಮ್ಮ ಕಂಪ್ನಿ, ಆ ಕಂಪ್ನಿ ಬಂದರೆ ನಮಗೆ ಒಂದು ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಅವೇರ್ನೆಸ್ ಅವ್ರಿಗೆ ಬಂದಿದೆ ಸರ್. ಈಗ ಸಾಕಷ್ಟು ಇದರ ಒಂದು ಸೌಲಭ್ಯಗಳನ್ನು ಪಡಿಬೇಕು, ಅದರಲ್ಲಿ ರೈತ ಭಾಗಿಯಾಗಬೇಕು ಅಂತಂದರೆ ಈ ಒಂದು ಕಂಪನಿಯ ಸದಸ್ಯತ್ವ ಪಡೆದಿರತಕ್ಕಂಥ ರೈತರಿಗೆ ಮಾತ್ರ ಅವಕಾಶ ಇದೆಯೋ, ಅಥವಾ ಬೇರೆ ರೈತರಿಗ ಈ ಕಂಪನಿಯಲ್ಲಿ ಸದಸ್ಯತ್ವ ಪಡೆದುಕೊಂಡಿಲ್ಲ ಅಂಥ ರೈತರು ಈ ಒಂದು ಕಂಪನಿಯ ಒಂದು ಸಹಕಾರ ಅನುಕೂಲಗಳನ್ನ ಪಡೆಯಲಿಕ್ಕೆ ಅವಕಾಶ ಇದೆಯಾ? ಸರ್, ಇದು ಒಳ್ಳೆ ಪ್ರಶ್ನೆ. ಏನಪ್ಪ ಅಂದ್ರೆ, ಇವತ್ತು 1,000 ರೂಪಾಯಿ ಶೇರ್ ಹಾಕಿದ್ದೇನೆ ಅಂದ್ರೆ ಅವನು ಅರ್ಹ ಅಂತ. ಬೇರೆ ರೈತರು ಸಹ ಈಗ ನಮಗೇನು 1,000 ಜನ ರೈತರಿಗೆ ಮಾತ್ರ ಅವಕಾಶ ಕೊಟ್ಟಿದೆ, ಹೆಚ್ಚಿನ ರೈತರುಗಳನ್ನು ಶೇರ್ ಹಾಕ್ಸಬಹುದು, ಜಾಸ್ತಿ ಸೇವೆಯನ್ನು ಒದಗಿಸೋಕ್ಕಾಗಲ್ಲ. ಆ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಒಂದು NABARD ಏನೈತೆ, ಈಗ ತಾತ್ಕಾಲಿಕ 1,000 ಜನ ರೈತರನ್ನ ಷೇರುದಾರ ಮಾಡಿಕೊಡ್ರಿ ಅಂತೇಳಿ ನಮಗೆ ಆರ್ಡರ್ ಇರೋದ್ರಿಂದ, ಗೌರ್ಮೆಂಟ್ ಮಾರ್ಗಸೂಚಿ ಇರೋದ್ರಿಂದ 1,000 ಜನ ರೈತರನ್ನ ನಾವು ಷೇರುದಾರ ಮಾಡ್ಕೊಂಡಿದ್ದೀವಿ. 1,000 ಷೇರ್ ಹಾಕ್ಸಿದ್ರೆ 10 ಲಕ್ಷ ಮೂಲ ಬಂಡವಾಳ ಆಯ್ತು. ನಾವು ಫಸ್ಟ್ ಪ್ರಿಫರೆನ್ಸು ಇಲಾಖೆನ ಈ ಒಂದು ಕಂಪ್ನಿಯಲ್ಲಿ ಸೇವೆಯನ್ನು ಒದಗಿಸ್ಬೇಕಾದ್ರೆ ಷೇರುದಾರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ. ಅದ್ರ ಜೊತೆಗೆ ನಾವೇನಾದ್ರು ಮಾರಾಟ ಮಾಡಬೇಕಾದ್ರೆ ನಮ್ಮ ಷೇರುದಾರಿಗೆ ಕಡಿಮೆ ಮಾರ್ಜಿನಲ್ಲಿ ಮಾರಾಟ ಮಾಡ್ತೀವಿ. ಷೇರ್ ಆಗ್ತಿಲ್ಲದಂಥ ವ್ಯಕ್ತಿ, ಬೇರೆ ಊರಿನ ವ್ಯಕ್ತಿ ಬಂದಿದ್ದಾರೆ, ಅವನಿಗೂ ಸಹ ಸೇವೆ ಒದಗಿಸ್ತೀವಿ. ಆದರೆ ಅವನಿಗೆ 250 ರೂಪಾಯಿ ಜಾಸ್ತಿ, ಉದಾಹರಣೆ ಒಂದು ಟಾರ್ಪಲಿನ್ನು ನಾವು 1,500 ರೂಪಾಯಿಗೆ ನಾವು ತರ್ತಾ ಇದ್ದೀವಿ. ಒಳ್ಳೆ ಟಾರ್ಪಲಿನ್ನು 18 ಅಡಿ 24 ಅಡಿ ಇರ್ತಕ್ಕಂಥ 300 GSM ಇರತಕ್ಕಂಥ ಒಂದು ಟಾರ್ಪಲಿನ್ ನಮ್ಮ ಕಂಪ್ನಿಗೆ ನೇರವಾಗಿ ಕಂಪ್ನಿಯಿಂದ 1,500 ನಾವು ಪರ್ಚೇಸ್ ಮಾಡ್ತಿದ್ದೀವಿ. ಷೇರ್ದಾರಿಗೆ 50 ರೂಪಾಯಿ ಲಾಭಾಂಶ ಇಟ್ಟು 1,550 ಕೊಡ್ತೀವಿ. ಷೇರ್ ಇಲ್ಲ ಅಂತಕ್ಕಂಥ ವ್ಯಕ್ತಿಗೆ 1,600 ರೂಪಾಯಿ ಕೊಡ್ತಿದ್ವಿ, ಅವನಿಗೂ ಸಿಗುತ್ತೆ. ಆದರೆ ಅದು ಷೇರಿನ ಮೌಲ್ಯ ಈಗ ಗೊತ್ತಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಫಸ್ಟ್ ಪ್ರಿಫರೆನ್ಸು ಷೇರ್ದಾರಿಗೆ ಕೊಡ್ತೀವಿ. ಇನ್ನು ಉಳಿದಂತೆ ಷೇರ್ದು ಇಲ್ದವರಿಗೂ ಸಹ ಒಂದು ಸ್ವಲ್ಪ ಹೆಚ್ಚಿನ ಲಾಭಾಂಶದಲ್ಲಿ ಅವ್ರಿಗೂ ಕೊಡ್ತಾ ಇದ್ವಿ. ಯಾವ ಯಾವ ಸಿರಿಧಾನ್ಯಗಳಲ್ಲಿ ಯಾವ ರೀತಿಯಾದಂಥ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ, ಇದರ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ತಾ ಇದ್ರೆ? ಸರ್, ಇವತ್ತಿನ ದಿವಸ ಸಿರಿಧಾನ್ಯ ಅಂತಕ್ಕಂಥದ್ದು ಎಲ್ಲಾ ಒಂದು ಪ್ರೋಟೀನ್ಗಳು ಇರೋದ್ರಿಂದ ನಾವು ಈ ಭತ್ತದ ಅಕ್ಕಿಯಿಂದ ಏನೇನು ಮಾಡ್ತೀವಿ, ಫಸ್ಟ್ ಅನ್ನ ಮಾಡ್ತೀವಿ, ಆಮೇಲೆ ದೋಸೆಯನ್ನು ಮಾಡ್ತೀವಿ, ಆಮೇಲೆ ಇಡ್ಲಿ ಮಾಡ್ತೀವಿ, ಉಳಿದಂತೆ ಬೇಕರಿ ಐಟಮನ್ನು ಇದು ಮಾಡ್ತೀವಿ. ಇವತ್ತು ಗೊತ್ತು, ಇವತ್ತೆಲ್ಲ ಅವೇರ್ನೆಸ್ ಬಂದೈತಿ ಏನು ಮೈದಾವನ್ನು ಯೂಸ್ ಮಾಡಬಾರ್ದು ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಒಂದು ದೇಹಕ್ಕೆ ಬೇಕಾದಂಥ ಪ್ರೋಟೀನ್ಗಳು ಸಿರಿಧಾನ್ಯ ಇರೋದ್ರಿಂದ ಎಲ್ಲ ಈಗ CFTRI ಅಂತೇಳಿ ಆಹಾರ ತಂತ್ರಜ್ಞಾನ ಮೈಸೂರಲ್ಲೈತೆ, ನಾವು ಕಂಪ್ನಿಯಿಂದ ಅದಕ್ಕೆ ಹೋಗಿ ತರಬೇತಿಯನ್ನು ಪಡ್ಕೊಂಡು ಸಿರಿಧಾನ್ಯದಲ್ಲಿ ಏನೆಲ್ಲ ಬೇಕರಿ ಐಟಮ್ಗಳು ಮಾಡ್ಬೋದು, ಆಮೇಲೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ದೋಸೆ ಮಿಕ್ಸು, ಆಮೇಲೆ ಇಡ್ಲಿ ಮಿಕ್ಸು, ಆಮೇಲೆ ಅಕ್ಕಿ ಮಾಡ್ತಕ್ಕಂಥದ್ದು, ಬಿಸಿಬೇಳೆ ಬಾತ್ ಮಾಡ್ತಕ್ಕಂಥದ್ದು, ಅಕ್ಕಿನಲ್ಲಿ ಏನೇನೆಲ್ಲ ಐಟಮ್ ಮಾಡ್ಬೋದು ಭತ್ತದ ಅಕ್ಕಿಯಿಂದ, ಸಿರಿಧಾನ್ಯದಲ್ಲೂ ಸಹ ಅಷ್ಟೇ ಒಂದು ಮೌಲ್ಯವರ್ಧನೆ ಮಾಡಿ ಅದೇ ಒಂದು ಆಹಾರ ಪದಾರ್ಥಗಳನ್ನ ತಯಾರಿಸಬಹುದು. ಈಗಾಗಲೇ ನಾವು ಒಂದು EDP ಟ್ರೈನಿಂಗ್, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಕೌಶಲಾಭಿವೃದ್ಧಿ ತರಬೇತಿ ಅಂತೇಳಿ ಈಗಾಗಲೇ ನಾವು ನಮ್ಮ ಒಂದು ಶೇರ್ದಾರ ಹೆಣ್ಮಕ್ಳಿಗೆ 26 ದಿನ ತರಬೇತಿಯನ್ನು ಒದಗಿಸಿದೀವಿ. ಏನೋ ಸಿರಿಧಾನ್ಯದಿಂದಲ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಮಾಡ್ತಕ್ಕಂಥದ್ದು, ಸಿರಿಧಾನ್ಯದ ಬೋಂಡ ಮಾಡ್ತಕ್ಕಂಥದ್ದು, ಸಿರಿಧಾನ್ಯದಿಂದ ದೋಸೆ ಮಾಡ್ತಕ್ಕಂಥದ್ದು, ಸಿರಿಧಾನ್ಯದ ಸಿಹಿ ತಿನಿಸುಗಳನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಸಹ ಆಹಾರ ಪದಾರ್ಥ ತರಬೇತಿಯನ್ನು ಕೊಟ್ಟಿದ್ದೀವಿ. ಅವ್ರೀಗ ಒಂದು ಹೋಟ್ಲು ಉದ್ದಿಮೆಯನ್ನು ಮಾಡ್ಕೊಂಡು ನಮ್ಮ ಒಂದು ಕಂಪ್ನಿಯಿಂದಲೇ ಸಿರಿಧಾನ್ಯವನ್ನು ಪರ್ಚೇಸ್ ಮಾಡ್ಕೊಂಡು ಅವರು ಒಂದು ಉದ್ಯಮವಾಗಿ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಈಗ. ಅಂದ್ರೆ ಈ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ರೈತ ಮಹಿಳೆಯರಿಗೂ ಸಹ ಅವಕಾಶ ಇದೆ. ಹೌದು, ಅವರ ಖಾತೆ ಹೊಂದಿರತಕ್ಕಂಥ ರೈತರಿಗೂ ಇರ್ಬೋದು, ಆಮೇಲೆ ಮಹಿಳಾ ರೈತರಿಗೂ ಸಹ ಅವ್ರನ್ನಲ್ಲೂ ಶೇರ್ದಾರ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ 1,000 ಜನ ರೈತರಲ್ಲಿ 350 ಜನ ಹೆಣ್ಮಕ್ಳೇ ಶೇರ್ದಾರ ಆಗಿದ್ದಾರೆ. ಅವ್ರನ್ನು ಸ್ವಸಹಾಯ ಸಹಕಾರ ಗುಂಪುಗಳನ್ನು ಮಾಡಿ ಈ ಕೌಶಲಾಭಿವೃದ್ಧಿ ತರಬೇತಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಗೆ ಮೌಲ್ಯವರ್ಧನೆ ತರಬೇತಿಗಳನ್ನು ಕೊಟ್ಟು CFTRIಗೆಲ್ಲ ಕಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ನಮ್ಮ ಕಂಪ್ನಿನಲ್ಲಿ ಉದ್ಯೋಗವನ್ನು ಒದಗಿಸಿ ಸಿರಿಧಾನ್ಯ ಮೌಲ್ಯವರ್ಧನೆ ಉತ್ಪನ್ನಗಳನ್ನು ಮಾಡೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಿದ್ದೀವಿ ಸರ್. ಈಗ ರೈತ ಉತ್ಪಾದಕರ ಕಂಪನಿಯಲ್ಲಿ ರೈತ ಮಹಿಳೆಯರಿದ್ದಾರೆ, ಅವರಿಗೆ ಸಾಕಷ್ಟು ಈ ಒಂದು ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಕೆಲವೊಂದೆಲ್ಲ ಚಕ್ಲಿ ಇರ್ಬೋದು, ಹಪ್ಪಳ ಇರ್ಬೋದು, ಈ ತರ ಐಟಮ್ಸ್ಗಳು ಮಾಡಿ ಮಾರಾಟ ಮಾಡಲಿಕ್ಕೆ ಅವರಿಗೆ ಒಂದು ತರಬೇತಿಯನ್ನ ನೀಡಿದ್ದೀವಿ ಅಂತ ಹೇಳಿದ್ರ, ಈಗ ಸಾಕಷ್ಟು ಸಿರಿಧಾನ್ಯಗಳಿಂದ ಈ ತರ ಬೈ ಪ್ರಾಡಕ್ಟ್ ಗಳನ್ನ ಮಾಡಿದಾಗ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆಯಾ ನಿಮ್ಮ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ? ಹೌದು ಸರ್, ಇದು ಒಳ್ಳೆ ಒಂದು ಪ್ರಶ್ನೆ. ನಾವು ಈಗ ಏನಾಗ್ತೈತೆ ಅಂದ್ರೆ, ನಾವೆಲ್ಲದನ್ನು ಉತ್ಪಾದನೆ ಮಾಡ್ತೀವಿ, ಮಾರುಕಟ್ಟೆದೆ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇವತ್ತು ರೈತ ಉತ್ಪಾದಕರ ಕಂಪನಿನಲ್ಲಿ ಸರ್ಕಾರ ಮಾರುಕಟ್ಟೆಗೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟೈತಿ. ಇವಾಗ ಏನಾಯ್ತೆ, ಯಾರೋ ತಯಾರಿಸಿದ್ದ ಇನ್ನೊಂದು ಏನೋ ಕಂಪ್ನಿ ತನ್ನ ಒಂದು ಬ್ರ್ಯಾಂಡಲ್ಲಿ ಅದು ಮಾರಾಟ ಮಾಡ್ತೈತಿ, ಬೇರೆ ಬೇರೆ ಮಾಲ್ಗಳಿಗೆಲ್ಲ ನೋಡ್ತಿದ್ವಿ. ಈ ಸರ್ಕಾರದ ಮುಖ್ಯ ಉದ್ದೇಶ ಏನು, ರೈತ ಒಂದು ಕಂಪ್ನಿ ಮೂಲಕ ಅವಂದೇ ಆದ ಒಂದು ಬ್ರ್ಯಾಂಡಲ್ಲಿ ಮಾರುಕಟ್ಟೆಯನ್ನು ಒದಗಿಸ್ಬೇಕು ಅಂತಕ್ಕಂಥದ್ದು. ಹಂಗಾಗಿ ಇವತ್ತು ಸಿರಿಧಾನ್ಯಕ್ಕೆ ಹೆಚ್ಚಿನ ಒಂದು ಮಹತ್ವ ಇರೋದ್ರಿಂದ ನಾವು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪ್ನಿ ನಮ್ಮದೇ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ನಮ್ಮದೇ ಒಂದು ಬ್ರ್ಯಾಂಡಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾವು ಮಾರುಕಟ್ಟೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ತಾಲೂಕು ಮಟ್ಟ, ತಾಲೂಕು ಹೊಸದುರ್ಗ ಇರ್ಬೋದು, ಜಿಲ್ಲೆ ಚಿತ್ರದುರ್ಗ ಇರ್ಬೋದು, ಇಂಥದ್ರಲ್ಲಿ ಔಟ್ಲೆಟ್ಗಳನ್ನ, ಅಂದರೆ ನಾವು ನಮ್ಮ ಕಂಪ್ನಿ ಏನೆಲ್ಲ ಪ್ರಾಡಕ್ಟನ್ನು ಮಾಡುತ್ತೋ ಔಟ್ಲೆಟ್ ಮೂಲಕ ಮಾರುಕಟ್ಟೆಯನ್ನು ಒದಗಿಸೋದಕ್ಕೆ ಪ್ರಚಾರವನ್ನು ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ನಮಗೆ ಆರ್ಡ್ರ್ಗಳು ಬಂದಿದ್ದಾವೆ. ಆಮೇಲೆ ಸಿರಿಧಾನ್ಯಕ್ಕೆ ಮಾಡಿಕೊಡೋದೇ ಕಷ್ಟ, ಹಂಗಾಗಿ ಅವರು ತರಬೇತಿ ಇರೋದ್ರಿಂದ ಒಳ್ಳೆ ಆಹಾರ ಪದಾರ್ಥವನ್ನು ಮಾಡಿದ್ದೆ ಆದರೆ ಅವ್ರಿಗೂ ಸಹ ಒಳ್ಳೆ ಮಾರುಕಟ್ಟೆಯನ್ನು ಒದಗಿಸೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಈಗ ಔಟ್ಲೆಟ್ಗಳ ಮೂಲಕ ಅಂದರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿ ಒಂದು ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಅಂದರೆ ಈ ಒಂದು ಕಂಪನಿಯಲ್ಲಿ ಸಾಕಷ್ಟು ಜನ ಸಹ ರೈತ ಮಹಿಳೆಯರು ಈ ಒಂದು ಸದಸ್ಯತ್ವವನ್ನು ಪಡ್ಕೊಂಡು ಸಾಕಷ್ಟು ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹೊಸದುರ್ಗ ತಾಲೂಕಿನ ಯಾವ ಯಾವ ಗ್ರಾಮದ ಮಹಿಳೆಯರು ಈ ರೀತಿ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಅಂದರೆ ಉಪ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ? ಸರ್, ಈಗ ನಮ್ಮ ಒಂದು ಶ್ರೀರಾಮ್ಪುರ ಕೇಂದ್ರ ಸ್ಥಾನ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕಂಪ್ನಿಗೆ ನಮ್ಮಲ್ಲಿ ಸುತ್ತಮುತ್ತ 29 ಹಳ್ಳಿಗಳಲ್ಲಿ ಶೇರ್ದಾರ ಹಾಕಿದ್ದಾರೆ. ಅದರಲ್ಲಿ ಉದಾಹರಣೆ ನಮ್ಮದು ಒಂದು ಪಕ್ಕ 3 ಕಿಲೋಮೀಟರ್ ದೂರ ಇದೆ, ಕಾಚಾಪುರ ಅಂತೇಳಿ. ಅಲ್ಲಿ 50 ಹೆಣ್ಮಕ್ಳು ಶೇರ್ದಾರಾಗಿ 2 ಸ್ವಸಹಾಯ ಸಂಘಗಳನ್ನು ಮಾಡಿದ್ವಿ, 20-20 ಜನದ್ದು. ಅವರು ಈ ಕೌಶಲ್ಯಾಭಿವೃದ್ಧಿ ತರಬೇತಿನಲ್ಲಿ ಪಾಲ್ಗೊಂಡಿದ್ರು. ಅವರು ಸಿರಿಧಾನ್ಯದ ಮಿಕ್ಸು ಅಂದರೆ ಈಗ ಜೀನಿ ಈ ಥರದ ಏನು ಮಾರುಕಟ್ಟೆಯಲ್ಲಿ ಇದು ಮಾಡ್ತಿದ್ದವೋ ಅದೇ ಥರದಲ್ಲಿ ಸಿರಿಧಾನ್ಯದ ಮಿಕ್ಸ್ಗಳನ್ನು, ಏನು ಪೌಡ್ರುಗಳು, ಆಮೇಲೆ ಮಾಲ್ಟ್ಗಳು, ಇಂಥವನ್ನು ಮಾಡೋದಕ್ಕೆ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ನಾವೇನು ಮಾಡ್ತೀವಿ, ಸಿರಿಧಾನ್ಯದಲ್ಲಿ ಅಕ್ಕಿ, ಅದರಲ್ಲಿ ದೋಸೆ ಮಿಕ್ಸು, ಇಡ್ಲಿ ಮಿಕ್ಸು, ಆಮೇಲೆ ರೆಡಿ ಮಾಲ್ಟ್ಗಳು ಇವನ್ನೆಲ್ಲ ಇದು ಮಾಡ್ಕೆ, ಅದ್ರ ಜೊತೆಗೆ ಚಕ್ಲಿಗಳು, ನಿಪ್ಪಟ್ಟುಗಳು, ಬೇಕರಿ ಐಟಮ್ಗಳನ್ನೆಲ್ಲ ಮಾಡೋದಕ್ಕೆ ತರಬೇತಿಯನ್ನು ಪಡ್ಕೊಂಡಿದ್ದೀನಿ. ಕಾಚಾಪುರ, ಆಮೇಲೆ ವೆಂಗಳಾಪುರ, ಸೋಮೇನಹಳ್ಳಿ, ಅದ್ರ ಜೊತೆಗೆ ಮಲ್ಲಿಹಳ್ಳಿ, ಈ ಥರದಲ್ಲೆಲ್ಲ ಹೆಣ್ಮಕ್ಳು ಒಂದೊಂದು ಸ್ವಸಹಾಯ ಸಂಘದ ಮೂಲಕ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅವರೇ ಒಂದು ಸ್ವಸಹಾಯದಲ್ಲಿ ಮನೆಯಲ್ಲೇ ಈ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ನಮ್ಮ ಕಂಪ್ನಿಗೆ ಕೊಡ್ತಿದ್ದಾರೆ. ನಾವು ಕಂಪ್ನಿಯರು ಔಟ್ಲೆಟ್ಗಳ ಮೂಲಕ ಅದನ್ನು ಮಾರುಕಟ್ಟೆಯನ್ನು ಒದಗಿಸ್ತಾ ಇದ್ದೀವಿ ಸರ್. ಅಂದರೆ ಈ ರೀತಿ ನಿಮ್ಮ ಒಂದು ಕಂಪನಿಯ ಮುಖಾಂತರ ಮಾರುಕಟ್ಟೆಯನ್ನು ಒದಗಿಸಿಕೊಟ್ಟಿದ್ರಲ್ಲ, ಬೇರೆ ಹೊರಗಡೆ ಮಾರ್ಕೆಟ್ಗಿನ ಹೆಚ್ಚು ಅಂದರೆ ಇಲ್ಲಿ ದರ ನೋಡಿದರೆ ಯಾವುದು ಉತ್ತಮ ಅಂತ ಹೇಳ್ತೀರ? ಆಹಾರ ಪದಾರ್ಥ ಒಳ್ಳೆ ಕ್ವಾಲಿಟಿ ಇದ್ದು ಒಳ್ಳೆ ಬ್ರ್ಯಾಂಡಿಂಗ್ ಇದ್ದೇ ಆದರೆ ಇವತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೇ ಇದ್ದೇ ಇರುತ್ತೆ. ನಾವು ರೈತರಿಗೆ ಒಂದು ಸೇವೆಯನ್ನು ಒದಗಿಸ್ಬೇಕು. ನಾವು ಕಡಿಮೆ ಲಾಭಕ್ಕಾದರೂ ಸಹ ಸೇವೆ ಎರಡೂ ಈ ಕಂಪ್ನಿ ಉದ್ದೇಶ ಇರೋದ್ರಿಂದ ನಾವು ಏನಿರುತ್ತೆ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಅದಕ್ಕಿಂತಲೂ ಕಡಿಮೆನಲ್ಲೇ ಅದನ್ನು ಉಪಯೋಗಿಸುವಂಥ ವ್ಯಕ್ತಿಗಳಿಗೆ ನಾವು ಕಡಿಮೆ ದರದಲ್ಲೇ ಮಾರುಕಟ್ಟೆಯನ್ನು ಕೊಡ್ತಾ ಇದ್ದೀವಿ ಸರ್. ಇವತ್ತಿನ ಸಂದರ್ಭದಲ್ಲಿ ನಿಮ್ಮ ಒಂದು ಹೊಸದುರ್ಗ ತಾಲೂಕಿನಲ್ಲಿ ಬರೀ ಈ ಒಂದು ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೈತ ಉತ್ಪಾದಕರ ಕಂಪನಿ ಕೆಲಸ ಮಾಡ್ತಾ ಇದೆಯೋ, ಅಥವಾ ಈ ಸಾಕಷ್ಟು ಬೇರೆ ಬೇರೆ ಒಂದು ಕೃಷಿ ಉತ್ಪನ್ನಗಳಿಗೂ ಈ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಅಂದ್ರೆ ಉಪ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಲಿಕ್ಕಾಗಿ ಅವಕಾಶ ಇದೆಯಾ? ನಾವು ಎಲ್ಲದನ್ನು ಸಹ ರೈತರಿಗೆ ಸಂಬಂಧಪಟ್ಟಂಗೆ ಸಿರಿಧಾನ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟರು ಸಹ ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ರೈತರಿಗೆ ಅವೇರ್ನೆಸ್ ಕೊಡ್ತಿದ್ದೀವಿ. ಇವತ್ತು ಸಿರಿಧಾನ್ಯಗಳನ್ನು ಹೆಚ್ಚಿನಲ್ಲಿ ಸಾವಯವದಲ್ಲೇ ಬೆಳೀತಕ್ಕಂಥದ್ದು, ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಇವತ್ತು ಭೂಮಿ ತನ್ನ ಫಲವತ್ತತೆಯನ್ನು ನಾವು ಕಳ್ಕೊಂಡೈತಿ. ಆ ದೃಷ್ಟಿ ಇಟ್ಕೊಂಡು ನಾವು ರಾಸಾಯನಿಕ ಗೊಬ್ಬರಗಳನ್ನು ಆದಷ್ಟು ಕಡಿಮೆ ಮಾಡಿ ಏನು ಎರೆಹುಳು ತೊಟ್ಟಿ ಮೂಲಕ ಕೃತಕ ಕೊಟ್ಟಿಗೆ ಗೊಬ್ಬರಗಳಿರ್ಬೋದು, ಆಮೇಲೆ ಎರೆಹುಳು ಗೊಬ್ಬರಗಳಾಗಿರ್ಬೋದು, ಈ ಒಂದು ಗೊಬ್ಬರಗಳನ್ನು ಮಣ್ಣಿಗೆ ಉಪಯೋಗಿಸಿ ಮಣ್ಣಿನ ಮಹತ್ವವನ್ನು ಅರಿತು ಅದರಲ್ಲಿ ಸಾವಯವ ಅಂಶ ಸಾವಯವ ಇಂಗಾಲ ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಸಾವಯವ ಕೃಷಿಗೂ ಹೆಚ್ಚಿನ ಮಹತ್ವ ಕೊಟ್ಟು ಅದನ್ನು ಅವೇರ್ನೆಸ್ ಮೂಡಿಸ್ತಿದ್ದೀವಿ. ಆಮೇಲೆ ಸಾವಯವದಲ್ಲಿ ಬೆಳೆದಂಥ ರೈತರಿಗೆ ಅವರು ಬೆಳೆ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಇದೆ ಅಂತಕ್ಕಂಥದ್ದನ್ನು ನಾವು ಕಲ್ಪಿಸಿಕೊಟ್ಟು ನಾವು ಮುಂದೆ ಒಂದು ವಸ್ತುರ ಮಟ್ಟದಲ್ಲಿ ಸಾವಯವ ಸಂತೆನಲ್ಲೇ ಮಾರಾಟ ಮಾಡಬೇಕು. ಸಾವಯವದಲ್ಲಿ ಬೆಳೆದಂಥ ರೈತ ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಆಮೇಲೆ ಕೃಷಿ ಉತ್ಪನ್ನಗಳಿರ್ಬೋದು, ಅವನ್ನು ನಾವು ಸಾವಯವ ಸಂತೆನಲ್ಲಿ ಮಾರಾಟ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮುಂದಿನ ಒಂದು ಪ್ಲಾನ್ ಹಾಕ್ಯಂದಿದ್ದೀವಿ ಸರ್. ಅದನ್ನು ರೈತರು ಯಾವುದೇ ಬೆಳೆ ಬೆಳೆಯಲಿ ಅವರಿಗೆ ಒಂದು ಸರಿಯಾದ ಒಂದು ಮಾರ್ಕೆಟ್ ಸಿಗಬೇಕು. ಅಂದರೆ ಒಳ್ಳೆಯ ಒಂದು ಮಾರ್ಕೆಟ್ ಸಿಕ್ಕಾಗ ಮಾತ್ರ ಅವನು ರೈತ ಒಳ್ಳೆಯ ಒಂದು ಆದಾಯ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಾ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರೈತ ಉತ್ಪಾದಕರ ಕಂಪನಿಯ ಕಾರ್ಯಚಟುವಟಿಕೆಗಳು ಇನ್ನು ಯಾವ ರೀತಿ ವಿಸ್ತಾರವಾಗಿ ಇರಲಿಕ್ಕೆ ಸಾಧ್ಯ ಇದೆ? ಈಗ ಕಂಪ್ನಿ ಹೆಚ್ಚಿನ ಬೆಳೆದು ಹೆಚ್ಚಿನ ಲಾಭಾಂಶ ಗಳಿಸಿದ್ದೇ ಆದರೆ ಕಂಪ್ನಿನಲ್ಲಿ ಬಂದಂಥ ಡಿವಿಡೆಂಡ್ ಫಂಡ್ ಅನ್ನು ಎಲ್ಲ ರೈತರ ಖಾತೆಗೂ ಹೆಚ್ಚಿನದಾಗಿ ನಾವು ಕೊಡಬೇಕು ಅಂತಕ್ಕಂಥದ್ದು. ಕಂಪ್ನಿ ಲಾಭ ಗಳಿಸಿದ್ರೆ ಬಂದಂಥ ಲಾಭ ಎಲ್ಲ ಷೇರ್ದಾರರು ಅದಕ್ಕೆ ಪಾಲ್ದಾರ ಇರೋದ್ರಿಂದ ಪ್ರತಿ 5 ವರ್ಷಕ್ಕೊಂದು ಸರಿ ನಾವು ರೈತರ ಖಾತೆಗಳಿಗೆ ಡಿವಿಡೆಂಡ್ ಫಂಡನ್ನು ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಂಪ್ನಿ ತೊಡಸಿ ರೈತರಿಗೆ ನಾವೆಲ್ಲ ಒಂದು ರೈತ ಏನು ಇವತ್ತು ನಾನು ಬಡವ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಅದನ್ನೆಲ್ಲ ತೆಗೆದು ನಾನು ಒಬ್ಬ ಕಂಪ್ನಿ ಉದ್ಯಮಿ, ನಂದೇ ಒಂದು ಬ್ರ್ಯಾಂಡ್ ಇದೆ, ನಾನು ಆ ಕಂಪ್ನಿನಲ್ಲಿ ಶೇರ್ ಹಾಕಿದ್ದೆ ಆದರೆ ಕಂಪ್ನಿ ಮೂಲಕ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಕೃಷಿ ಅಷ್ಟು ಒಂದು ಅದು ಸಹ ಒಂದು ಉದ್ಯಮ, ಆ ಕೃಷಿ ಮಾಡೋದ್ರಿಂದ ನಾನು ಹೆಚ್ಚಿನ ಲಾಭವನ್ನು ಪಡ್ಕೊಂಡಿದ್ದೀನಿ ಅನ್ನೋ ಒಂದು ದೃಷ್ಟಿಯನ್ನು ರೈತರಿನಲ್ಲಿ ಮನವರಿಕೆ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಮುಂದೆ ಕಂಪ್ನಿಯನ್ನು ಬೆಳೆಸೋಕೆ ಹೋಗ್ತಿದ್ವಿ. ಅದ್ರ ಜೊತೆ ಕಂಪ್ನಿನಲ್ಲಿ ಯಾರು ಶೇರ್ ಹಾಕಿರ್ತಾರೆ ಅವರೆಲ್ಲರೂ ಸಹ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಅವ್ರು ಬೆಳೆದಂಥ ಎಲ್ಲ ಬೆಳೆಗಳು ಸಹ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಇಂಥ ದರಕ್ಕೆ ಮಾರ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ರೈತರಿನಲ್ಲಿ ತುಂಬಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಸಾಕಷ್ಟು ಜನ ರೈತರು ಈಗ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾವ ಸಮಸ್ಯೆಪ್ಪ ಅಂತಂದ್ರೆ ಈಗ ಬೆಳೀತಾರೆ, ಕಟಾವ್ ಮಾಡ್ತಾರೆ, ಅಂದ್ರೆ ಒಕ್ಕಣೆ ಮಾಡ್ತಾ ಇದ್ರು ಮೊದ್ಲೆಲ್ಲ, ಅಂದ್ರೆ ಒಂದು ಕಾಳುಗಳನ್ನ ಬೇರ್ಪಡಿಸಿ ಈಗ ಮಾರಾಟ ಮಾಡೋದಂತಂದ್ರೆ ಸಾಕಷ್ಟು ಇವತ್ತಿನ ದಿನದಲ್ಲಿ ಕಷ್ಟ ಅಂತೇಳಿ ಕೆಲವರೆಲ್ಲ ಕೆಲವು ಭಾಗದಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಬೆಳೆಯದೆ ಕೈಬಿಟ್ರು. ಈ ಒಂದು ನಿಟ್ಟಿನಲ್ಲಿ ಈಗ ಸಿರಿಧಾನ್ಯಗಳನ್ನ ಅಂದ್ರೆ ಕಾಳುಗಳನ್ನ ಬೇರ್ಪಡಿಸಬೇಕಾದ್ರೆ ನಿಮ್ಮ ಒಂದು ರೈತ ಉತ್ಪಾದಕರ ಕಂಪನಿಯಲ್ಲಿ ಅವರಿಗೆ ಏನಾದರೂ ಯಂತ್ರಗಳನ್ನ ಏನಾದರೂ ಒದಗಿಸಿಕೊಟ್ಟಿದ್ದೀರ? ಆ ಥರದ್ದಿಲ್ಲ, ಆದರೆ ನಮ್ಮದಿನ್ನು ಈ 1 ವರ್ಷ ಆಗಿರೋದ್ರಿಂದ ಈಗಾಗಲೇ PMFME ಪ್ರಧಾನಮಂತ್ರಿಗಳ ಆಹಾರ ಕಿರು ಉದ್ಯಮಿ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಏನೈತೆ, ಇವತ್ತು ವೈಯಕ್ತಿಕವಾಗಿರ್ಬೋದು ಕಂಪ್ನಿ ಮೂಲಕ ಅಲ್ಲ ಸ್ವಸಹಾಯ ಸಂಘದ ಮೂಲಕ ಯಾವ ರೈತ ಇಂಥದನ್ನು ನಾವು ಮೌಲ್ಯವರ್ಧನೆ ಮಾಡ್ತೀನಿ ಅಂದರೆ ಆ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಪಡೆಯೋದಕ್ಕೆ ಅವಕಾಶ ಇದೆ. 10 ಲಕ್ಷದವರೆಗೂ 15 ಲಕ್ಷದವರೆಗೂ ಸಹಾಯಧನವನ್ನು ಇವತ್ತು ಸರ್ಕಾರ ಆ ಸ್ಕೀಮಲ್ಲಿ ನಡೀತಾ ಇದೆ. ಹಂಗಾಗಿ ಈಗೇನು ತರಬೇತಿಯನ್ನು ಕೊಟ್ಟಿದ್ದೀವಿ ನಾವು ರೈತರಿಗಾಗಿರ್ಬೋದು ರೈತ ಮಹಿಳೆಯರಿಗಾಗಿರ್ಬೋದು, ಆ ನಿಟ್ಟಿನಲ್ಲಿ ಅವರಿಗೆ ಆ ಒಂದು ಉದ್ದಿಮೆಯನ್ನು ಮುಂದುವರ್ಸೋದಕ್ಕಾಗಿ ಆ ಒಂದು ಘಟಕಗಳನ್ನು ತಗೊಳೋದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಅಂದ್ರೆ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡಕ್ಕೆ ಸಾಕಷ್ಟು ಅಂದ್ರೆ ಸರ್ಕಾರದ ಒಂದು ಸೌಲಭ್ಯಗಳು ಅದಾವ ಅಂತ ಹೇಳಿ. ಹೌದೌದು, ಸಾಕಷ್ಟು ಸರ್ಕಾರ ರೈತ ಸಿರಿ ಯೋಜನೆಯಲ್ಲಿದೆ, PMFMINI ಸ್ಕೀಮ್ಗಳಿದ್ದಾವೆ, ಆಮೇಲೆ ಹಲವಾರು ಇಲಾಖೆಗಳು ಸಹ ರೈತರ ಒಂದು ಅಭಿವೃದ್ಧಿಗಾಗಿ, ಆಮೇಲೆ ಈ ಒಂದು ರೈತ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡೋದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಆ ಯೋಜನೆ ಮೂಲಕ ರೈತರು ಸ್ವಾವಲಂಬಿಯಾಗೋದಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ತಾ ಇದ್ದೀವಿ. ಹಂಗಾಗಿ ಎಲ್ಲ ರೈತರು ಸಹ ಆ ರೈತ ಉತ್ಪಾದಕ ಕಂಪನಿಗಳಿಗೆ ಷೇರನ್ನು ಹಾಕಿ ಆ ಕಂಪ್ನಿ ಅಂದರೆ ಏನು ಅದ್ರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ ಅರಿವನ್ನು ಪಡ್ಕೊಂಡು ಕಂಪ್ನಿಗೆ ಎಲ್ಲರೂ ಸಹ ಸೇರಿದ್ದೆ ಆದರೆ ಮುಂದೆ ರೈತ ಒಬ್ಬ ಸ್ವಾವಲಂಬಿಯಾಗಿ ಆಮೇಲೆ ಉದ್ಯಮೆದಾರನಾಗಿ ಬೆಳೆಯೋದಕ್ಕೆ ಅವಕಾಶ ಐತೆ ಅಂತ ಹೇಳಿ ನಾನು ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಿದ್ದೀನಿ. ಒಳ್ಳೇದು ಗಿರೀಶ್ ಅವರೇ, ಇಲ್ಲ ತನಕ ಸಾಕಷ್ಟು ಈ ಒಂದು ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಸಹ ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ದುರ್ಗದ ಸಿರಿಧಾನ್ಯ ರೈತ ಉತ್ಪಾದಕರ ಕಂಪನಿಯ ಕಾರ್ಯಚಟುವಟಿಕೆಗಳ ಕುರಿತು ಕಾರ್ಯನಿರ್ವಹಣಾಧಿಕಾರಿ ಹೊಸದುರ್ಗ ತಾಲೂಕು ಶ್ರೀರಾಮ್ಪುರದ ಬಿಜಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿಬಂತು. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು UM ಮರುಳಸಿದ್ದೇಶ್. ಮಗೀಗ ಅಮ್ಮ ಬಂದಿದೆ ಕಣವ, ಮಾರಿಗುಡಿಗೆ ಹೋಗಿ ಪೂಜೆ ಮಾಡ್ಸವ್ ನಡಿ. ಎಲ್ಲಿಗೊಂಟಿದೀರಾ ಅಮ್ಮ ಮಗಳು? ಮಗುಗೆ ಅಮ್ಮ ಬಂದಿದೆ ಆಸಕ, ಮಾರಿಗುಡಿಗೆ ಹೋಗಿ ಮೊಸರಾಕ್ ಬರ್ತೀವಿ. ನೀವು ಮೊದ್ಲು ಹೋಗ್ಬೇಕಾಗಿರೋದು ಆಸ್ಪತ್ರೆಗೆ. ನಿನ್ ಮಗುಗೆ ದಡರ ರುಬೆಲ್ಲ ಲಸಿಕೆ ಹಾಕ್ಸಿದ್ಯೇನವ? ಹಳ್ಳಿಗ್ ಹೋಗಿದ್ವಾ ಜಾತ್ರೆಗೆ? ಮರ್ತ ಹೋಯ್ತು ನೋಡು. ಮಕ್ಕಳಿಗೆ 9 ತಿಂಗಳು ಮತ್ತೆ 1.5 ವರ್ಷಕ್ಕೆ ತಪ್ಪದೆ ದಡರ ರುಬೆಲ್ಲ ಲಸಿಕೆ ಹಾಕಿಸ್ಬೇಕು ಕಣವ. ಇಲ್ದಿದ್ರೆ ನೆಗಡಿ ಜ್ವರ ಬಂದು ಮೈ ಮೇಲೆಲ್ಲ ಕೆಂಪ್ ದದ್ದಾಗೋಯ್ತದೆ. ಈಗ್ಲೂ ತಡವಾಗಿಲ್ಲ ಕಣವ, ಮೊದ್ಲು ಆಸ್ಪತ್ರೆಗೆ ಹೋಗಿ. ಜ್ವರ ಸಂಪೂರ್ಣ ಕಡಿಮೆ ಆದ್ಮ್ಯಾಕೆ ತಪ್ಪದೆ ದಡಾರ ರುಬೆಲ್ಲ ಲಸಿಕೆ ಹಾಕ್ಸಿ. ನಿರ್ಲಕ್ಷ್ಯ ಮಾಡಿದ್ರೆ ನ್ಯೂಮೋನಿಯಾ ಆಗೋಯ್ತದೆ ಜೋಪಾನ. ನನ್ ಮಾತ್ ನೆನ್ಪಿಟ್ಕೊಳವ. ದಡಾರ ರುಬೆಲ್ಲ ಸಾಂಕ್ರಾಮಿಕ ರೋಗವಾಗಿದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿದ ಮಕ್ಕಳಲ್ಲಿ ಗಾಳಿ ಮೂಲಕ ಬಹುಬೇಗ ಹರಡುತ್ತದೆ, ಕಾಯಿಲೆಯ ತೀವ್ರತೆ ಹೆಚ್ಚಾಗಿರುತ್ತದೆ. ನಿರ್ಲಕ್ಷ್ಯ ಮಾಡದಿರಿ, ನಿಮ್ಮ ಮಕ್ಕಳಿಗೆ ಇಂದೇ ದಡಾರ ರುಬೆಲ್ಲ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2,136 ರಿಂದ ಗರಿಷ್ಠ 2,136 ರೂಪಾಯಿಗಳು. ಹರಳುಬೀಜ 6,516 ರಿಂದ 6,553 ರೂಪಾಯಿಗಳು. ನೆಲಗಡಲೆ ಶೇಂಗಾ ಇದರ ಬೆಲೆ 4,449 ರೂಪಾಯಿಗಳಿಂದ ಗರಿಷ್ಠ 7,272 ರೂಪಾಯಿಗಳು. ಹೈಬ್ರಿಡ್ ಜೋಳ ಕನಿಷ್ಠ 1,809 ರೂಪಾಯಿಗಳಿಂದ 2,289 ರೂಪಾಯಿಗಳು. ಮೆಕ್ಕೆಜೋಳ 2,131 ರಿಂದ 2,213 ರೂಪಾಯಿಗಳು. ರಾಗಿ ಹೈಬ್ರಿಡ್ 2,210 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿ. ಸೂರ್ಯಕಾಂತಿ 4,477 ರಿಂದ 6,666 ರೂಪಾಯಿಗಳು. ಇನ್ನು ತೊಗರಿ 5,711 ರಿಂದ 5,721 ರೂಪಾಯಿಗಳು. ಇದು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹತ್ತಿ DCH 1,810 ರೂಪಾಯಿಗಳಿಂದ 8,703 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 45,299 ರೂಪಾಯಿಗಳಿಂದ 46,599 ರೂಪಾಯಿಗಳು. ಕರಿಮೆಣಸು 43,779 ರಿಂದ 45,629 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 4,500 ರಿಂದ 6,500 ರೂಪಾಯಿಗಳು. ಬೂದುಕುಂಬಳಕಾಯಿ 600 ರಿಂದ 1,000 ರೂಪಾಯಿಗಳು. ಏಲಕ್ಕಿ ಬಾಳಿ 3,000 ರಿಂದ 3,500 ರೂಪಾಯಿಗಳು. ಪಚ್ಚಬಳೆ 1,500 ರಿಂದ 2,000 ರೂಪಾಯಿಗಳು. ಹುಳಿಕಾಯಿ ಕನಿಷ್ಠ 4,500 ರಿಂದ ಗರಿಷ್ಠ 5,000 ರೂಪಾಯಿಗಳು. ಬೀಟ್ರೋಟ್ ಕನಿಷ್ಠ 1,800 ರಿಂದ ಗರಿಷ್ಠ 2,200 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500 ರಿಂದ 4,000 ರೂಪಾಯಿಗಳು. ಸೋರೆಕಾಯಿ 1,500 ರಿಂದ ಗರಿಷ್ಠ 2,000 ರೂಪಾಯಿಗಳು. ಬದನೆಕಾಯಿ 1,600 ರೂಪಾಯಿಗಳಿಂದ 2,500 ರೂಪಾಯಿಗಳು, ಗೋರೆಕಾಯಿ 3,800ರಿಂದ 4,200 ರೂಪಾಯಿಗಳು. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಕೇಳ್ತಾ ಇದ್ರಿ. ಇನ್ನು ಎಲೆಕೋಸು, ಇದರ ಉತ್ಪನ್ನದ ದರ 400 ರೂಪಾಯಿಗಳಿಂದ 600 ರೂಪಾಯಿಗಳು, ಕ್ಯಾರೆಟ್ 2,000ರಿಂದ 3,000 ರೂಪಾಯಿಗಳು, ಹೂಕೋಸು 600ರಿಂದ 1,000 ರೂಪಾಯಿಗಳಾದರೆ, ಸಪೋಟ 1,500ರಿಂದ 2,000 ರೂಪಾಯಿಗಳು, ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 6,882 ರೂಪಾಯಿಗಳು, ಸೌತೆಕಾಯಿ 2,500ರಿಂದ 3,000 ರೂಪಾಯಿಗಳು, ನುಗ್ಗೆಕಾಯಿ 6,000ರಿಂದ 7,000 ರೂಪಾಯಿ, ಅವರೆಕಾಯಿ 4,000ರಿಂದ 4,500 ರೂಪಾಯಿ